ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ, ಹವಾಮಾನದ ಬಗ್ಗೆ ಯೋಚನೆ ಮಾಡಿದಿರಾ? ಇನ್ನದ್ರ ಚಿಂತೆ ಇಲ್ಲಪ್ಪ, ಕೃಷಿ ವಿಮೆ ಮಾಡ್ಸಿದ್ದೀನಿ. ಹವಾಮಾನ ಪ್ರಕೋಪ ಇದ್ರೂ ಇಳುವರಿ ಕಡಿಮೆ ಇದ್ರೂ ವಿಮೆಯಿಂದ ಪರಿಹಾರ ಸಿಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ತಕ್ಷಣವೇ ಸಮೀಪದ ಸರ್ಕಾರಿ ಬ್ಯಾಂಕ್ ಶಾಖೆಯನ್ನು, ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಕಂಪನಿ ಆಫ್ ಇಂಡಿಯಾದ ಬೆಂಗಳೂರು ಕಚೇರಿ ಅಥವಾ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ ಬೆಳೆ ವಿಮೆಯನ್ನು ತಕ್ಷಣವೇ ಮಾಡಿಸಿ. ಬೆಳೆ ವಿಮೆಗೆ ಸಂಬಂಧಿಸಿದ ದೂರು ನೀಡಲು ಎಐಸಿಯ ದೂರು ನಿವಾರಣಾ ಕಚೇರಿಯನ್ನು ಸಂಪರ್ಕಿಸಿ. ವಿಮೆ ಆಧಾರದ ಶಿವಸು ಹದಿ ಹದಿ ಗೋಬು ನಾನು, ಹದಿ ಹದಿ ಗೋಬು ನಾನು. ಜನಪದ ಪಶುವೈದ್ಯ ಹದಿ ಹದಿ ಗೋಬು ನಾನು. ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ. ಪಾರಂಪರಿಕ ಜ್ಞಾನದ ಹಳೆ ಬೇರಿನ ಮೇಲೆ ಆಧುನಿಕ ವಿಜ್ಞಾನದ ಹೊಸ ಚಿಗುರು ಮೂಡಿದಾಗ ಆವಿರ್ಭವಿಸಿದ್ದೇ ಜನಪದ ಪಶುವೈದ್ಯ ಬಾನುಲಿ ಸರಣಿ. ಇಲ್ಲಿ ಜನಪದರ ಪಶು ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ನೀಡಿರೋರು ತಜ್ಞ ಪಶುವೈದ್ಯರು. ಹಾಗಾಗಿಯೇ ಇದು ವಿಶಿಷ್ಟವಾದ ಬಾನುಲಿ ಸರಣಿ. ನಮ್ಮ ಹಿರಿಯರ ಪರಂಪರಾಗತ ಪಶು ಚಿಕಿತ್ಸಾ ಜ್ಞಾನ ಉಳಿಯಬೇಕು, ಹಳ್ಳಿ ಹಳ್ಳಿಗಳಲ್ಲಿ ಇದರ ಬಳಕೆಯಾಗಬೇಕು, ಹಾಗೆ ನಾವೆಲ್ಲರೂ ಸೇರಿಯೇ ಇದನ್ನ ಬೆಳೆಸಬೇಕು. ಗೋಪಾಲಕರಾದ ನಿಮಗೆ ಈ ಬಾನುಲಿ ಸರಣಿ ಹೆಚ್ಚು ಉಪಯುಕ್ತವಾಗಲಿ ಎಂಬುದು ನಮ್ಮ ಸದಾಶಯ. ಕೇಳಿ ಕಾರ್ಯಕ್ರಮ ಜನಪದ ಪಶುವೈದ್ಯ. ಸಗಣಿಯಾದೆ ಕಟ್ಟಿದರೆ ಕುರುಳಾದೆ ಹುಟ್ಟದೆ ನೊಸಲಿಗೆ ವಿಭೂತಿಯಾದೆ ನಮಸ್ಕಾರ ಪಶುಪಾಲಕರೇ. ಕಳೆದ ವಾರ ನಾವು ಗೂಬೆ ರೋಗ ಹಾಗೂ ಕಾಲುಬಾಯಿ ಜ್ವರ ಇದು ಹೇಗೆ ಉಂಟಾಗ್ತದೆ, ಅದರ ಲಕ್ಷಣಗಳೇನು, ಅದನ್ನ ಯಾವ ರೀತಿ ನಾವು ಚಿಕಿತ್ಸೆ ಮಾಡಬೇಕು, ಈ ವಿಚಾರಗಳನ್ನ ತಿಳ್ಕೊಂಡ್ವಿ. ಇವತ್ತು ಕೆಚ್ಚಲು ಬಾವು ಅಂತಕ್ಕಂಥ ಹೆಮ್ಮಾರಿಯ ಬಗ್ಗೆ ನಾವು ಹಲವಾರು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ದೇಶದಲ್ಲಿ ಕ್ಷೀರಕ್ರಾಂತಿನೇ ನಡೆದು ಹೋಗಿದೆ. ವರ್ಗೀಸ್ ಕುರಿಯನ್ ಅವರ ಪ್ರೇರಿತ ಕ್ಷೀರಕ್ರಾಂತಿ ಏನು ನಮ್ಮಲ್ಲಿ ನಡೆದು ನಮ್ಮ ದೇಶದಲ್ಲಿ ಹಾಲಿನ ಹೊಳೆನೆ ಹರಿದು ಹೋಗಿದೆ, ಖಂಡಿತವಾಗ್ಲೂ ಅದು ಸತ್ಯ. ಆದ್ರೆ ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಹೆಚ್ಚುವರಿ ಹಾಲೇನಿದೆ ಆ ಹಾಲಿಗೆ ವಿದೇಶಗಳಲ್ಲಿ ಇವತ್ತಿಗೂ ಕೂಡ ಯಾವುದೇ ಬೇಡಿಕೆ ಇಲ್ಲ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನಮ್ಮ ದೇಶದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಹಾಲಿನ ಗುಣಮಟ್ಟ ತುಂಬಾ ಕಳಪೆಯಾಗಿದೆ. ಯಾವ ರೀತಿ ಕಳಪೆ ಅಂತಂದ್ರೆ ಅದರಲ್ಲಿ ಕೆಚ್ಚಲು ಬಾವಿನ ಅಂಶ ತುಂಬಾನೇ ಇದೆ. ಅಂದ್ರೆ ಕೆಚ್ಚಲು ಬಾವು ಉಂಟು ಮಾಡತಕ್ಕಂಥ ಕ್ರಿಮಿಗಳು, ನಾವು ಸೊಮ್ಯಾಟಿಕ್ ಸೆಲ್ ಕೌಂಟ್ ಅಂತ ಹೇಳ್ತೀವಿ, ಅದರ ಪ್ರಮಾಣ ನಮ್ಮ ಹಾಲಿನಲ್ಲಿ ತುಂಬಾನೇ ಹೆಚ್ಚು. ಸ್ನೇಹಿತರೆ ನೋಡಿ, ಹೈನುಗಾರಿಕೆಯಲ್ಲಿ ಬಹುತೇಕ ನಷ್ಟಗಳು ಈ ಕೆಚ್ಚಲು ಬಾವು ರೋಗ ಒಂದರಿಂದನೇ ಸಂಭವಿಸ್ತವೆ. ಸ್ನೇಹಿತರೆ, ಏನಿದು ಕೆಚ್ಚಲು ಬಾವು, ಯಾವ ರೀತಿಯಾಗಿ ಕೆಚ್ಚಲು ಬಾವು ಬರುತ್ತೆ ನೋಡೋಣ. ಈ ಕೆಚ್ಚಲು ಬಾವು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ಹಸು ಅಥವಾ ಎಮ್ಮೆಗೆ ನಾಲ್ಕು ಕೆಚ್ಚಲಿನ ಭಾಗಗಳಿರ್ತವೆ, ಅಂದ್ರೆ ನಾಲ್ಕು ಮೊಲೆಗಳಿರ್ತವೆ. ಆ ನಾಲ್ಕು ಮೊಲೆಗಳು ಕೂಡ ಒಂದ್ ರೀತಿಯಾಗಿ ಬೇರೆ ಬೇರೆ ಘಟಕಗಳು ಅಂತಾನೆ ನಾವು ಹೇಳಬಹುದು. ಆ ನಾಲ್ಕು ಘಟಕಗಳಿಂದ ಹಾಲನ್ನ ಹಸು ಆಗ್ಲಿ ಎಮ್ಮೆ ಆಗ್ಲಿ ಉತ್ಪತ್ತಿ ಮಾಡ್ತದೆ. ಈ ಹಾಲನ್ನ ಉತ್ಪಾದನೆ ಮಾಡತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ಕೆಚ್ಚಲಿನಲ್ಲಿ ಹಾಲು ತಯಾರಾಗ್ತಕ್ಕಂಥ ಸಂದರ್ಭದಲ್ಲಿ ಕೆಚ್ಚಲಿನಲ್ಲಿ ಏನಾದ್ರೂ ಕೆಲವು ಸೂಕ್ಷ್ಮಾಣುಜೀವಿಗಳು ಸೇರ್ಕೊಂಡು ಅವು ಅಲ್ಲೇ ದ್ವಿಗುಣವಾಗ್ತಾ ಹೋದ್ರೆ ಕೆಚ್ಚಲಿನ ಉರಿಯೂತ ಉಂಟಾಗ್ತದೆ. ಅಂದ್ರೆ ಇನ್ಫ್ಲಮೇಷನ್ ಆಫ್ ಅಡ್ಡರ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ಕೆಚ್ಚಲಿನ ಉರಿಯೂತ ಆಗ್ಬಿಟ್ಟು ಇದಕ್ಕೆ ನಾವು ಕೆಚ್ಚಲು ಬಾವು ಅಂತ ಹೇಳ್ತೀವಿ. ಈ ಕೆಚ್ಚಲು ಬಾವಿನಿಂದಾಗಿ ಜಾನುವಾರುಗಳು ಹಾಲಿನ ಉತ್ಪಾದನೆಯನ್ನ ತೀವ್ರವಾಗಿ ಕುಗ್ಗಿಸ್ಬಿಡ್ತವೆ. ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಶೇಕಡ 80% ಇಳಿಕೆ ನಾವು ಹಾಲಿನ ಇಳುವರಿಯಲ್ಲಿ ಕಾಣಬಹುದು. ಆಮೇಲೆ ಒಂದು ವಿಚಾರವನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು, ಈ ಕೆಚ್ಚಲು ಬಾವಿನಲ್ಲಿ ಎರಡು ಪ್ರಮುಖವಾದ ವಿಧಗಳು, ಒಂದು ತೀವ್ರ ಕೆಚ್ಚಲು ಬಾವು, ಇನ್ನೊಂದು ಅಗೋಚರ ಕೆಚ್ಚಲು ಬಾವು ಅಥವಾ ಸುಪ್ತ ಕೆಚ್ಚಲು ಬಾವು ಅಂತಕ್ಕಂಥದ್ದು. ತೀವ್ರ ಕೆಚ್ಚಲು ಬಾವು ಅಂತಂದ್ರೆ ನೀವೆಲ್ಲರೂ ಸುಲಭವಾಗಿ ಕಂಡುಹಿಡಿಬಹುದಾದಂತಹ ಕೆಚ್ಚಲು ಬಾವು. ಬೆಳಗ್ಗೆ ಎದ್ದು ನೀವು ಹಾಲು ಕರೆಯೋಣ ಅಂತ ಕೊಟ್ಟಿಗೆಗೆ ಹೋಗ್ತೀರಿ, ನೋಡಿದ್ರೆ ಕೆಚ್ಚಲು ವಿಪರೀತವಾಗಿ ಊದ್ಕೊಂಡಿರುತ್ತೆ, ಹಸು ನೋವಿನಿಂದ ನರಳತಾ ಇರುತ್ತೆ, ಅಥವಾ ಕೆಚ್ಚಲಿಗೆ ಕೈ ಹಾಕಿ ಹಾಲು ಕರೆದಂತಹ ಸಂದರ್ಭದಲ್ಲಿ ಹಾಲು ಒಡ್ಕೊಡಕಾಗಿ ಅಥವಾ ಮೊಸರು ಮೊಸರಾಗಿ ನೀರಾಗಿ ರಕ್ತ ಮಿಶ್ರಿತವಾಗಿ ಕಂಡು ಬರತಕ್ಕಂಥದ್ದು. ಇದಕ್ಕೆ ನಾವು ತೀವ್ರ ಕೆಚ್ಚಲು ಬಾವು ಅಥವಾ ಅಕ್ಯೂಟ್ ಮ್ಯಾಸ್ಟೈಟಿಸ್ ಅಂತ ಹೇಳ್ತೀವಿ. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ನೀವು ತಕ್ಷಣ ಏನ್ ಮಾಡ್ತೀರಿ, ನಿಮ್ಮ ಪಶುವೈದ್ಯರಿಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಬರ್ಲಿಕ್ಕೆ ಹೇಳ್ತೀರಿ, ಅಥವಾ ನಿಮ್ಮ ಹತ್ರ ಒಂದು ಯಾವ್ದಾದ್ರು ಕೆಚ್ಚಲಿಗೆ ಏರ್ಸತಕ್ಕಂತ ಟ್ಯೂಬ್ ಇದ್ರೆ ಏರ್ಸ್ಕೊಂಡ್ಬಿಟ್ಟು ಪಶುವೈದ್ಯರು ಬರೋದಕ್ಕೆ ಕಾಯ್ತೀರಿ. ಈ ಕೆಚ್ಚಲು ಬಾವು ಅಷ್ಟೇನು ಅಂದ್ರೆ ಅಷ್ಟು ದೊಡ್ಡ ಸಮಸ್ಯೆ ಏನಲ್ಲ. ನೀವು ಆದಷ್ಟು ಬೇಗ ಪಶುವೈದ್ಯರನ್ನ ಕರೆಸಿದ್ರೆ, ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಿದ್ರೆ ನೀವು ನಿಮ್ಮ ಜಾನುವಾರುಗಳನ್ನ ಬಚಾವ್ ಮಾಡ್ಕೋಬಹುದು. ಆದ್ರೆ ಇನ್ನೊಂದು ತರಹದ ಕೆಚ್ಚಲು ಬಾವಿದೆ, ಇದಕ್ಕೆ ನಾವು ಅಗೋಚರ ಕೆಚ್ಚಲು ಬಾವು ಅಥವಾ ಸುಪ್ತ ಕೆಚ್ಚಲು ಬಾವು ಅಂತ ಹೇಳ್ತೀವಿ. ಅಂದ್ರೆ ಕಣ್ಣಿಗೆ ಕಾಣಿಸದೇ ಇರೋ ಕೆಚ್ಚಲು ಬಾವು. ಹೇಗೆ ನೀವು ತೀವ್ರ ಕೆಚ್ಚಲು ಬಾವನ್ನ ಸುಲಭವಾಗಿ ಕಂಡಿಡಿತೀರೋ, ಈ ಅಗೋಚರ ಕೆಚ್ಚಲು ಬಾವನ್ನ ಕಂಡಿಡಿಯೋದು ನಿಜವಾಗ್ಲೂ ಅಷ್ಟು ಸುಲಭ ಅಲ್ಲ, ನಿಮಗೆ ಕಷ್ಟ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಕೆಚ್ಚಲು ಊದ್ಕೊಂಡಿರೋಲ್ಲ, ಹಾಗೇನೆ ಹಾಲಿನಲ್ಲಿ ಯಾವುದೇ ಬದಲಾವಣೆಯನ್ನು ನೀವು ಕಾಣೋಲ್ಲ, ಹಾಲಲ್ಲಿ ಒಡ್ಕೊಡ್ಕಾಗಿರೋದು, ಮೊಸರು ಮೊಸರಾಗಿರೋದು, ಈ ರೀತಿಯ ಯಾವುದೇ ಸಮಸ್ಯೆಗಳು ಕಾಣಲ್ಲ. ಆದ್ರೆ ಒಂದು ವಿಚಾರವನ್ನ ನೀವು ಗಮನಿಸಿರ್ತೀರಿ, ದಿನೇ ದಿನೇ ಹಾಲು ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ, ಇದು ಮೊದಲನೇ ಲಕ್ಷಣ. ಹಾಗೇನೆ ಹಾಲಿನ ರುಚಿಯಲ್ಲಿ ಸ್ವಲ್ಪ ಬದಲಾವಣೆಗಳು ನಿಮಗೆ ಕಾಣಿಸಬಹುದು, ಸ್ವಲ್ಪ ಉಪ್ಪುಪ್ಪಾಗಿ ಹಾಲು ಕಂಡು ಬರಬಹುದು ನಿಮಗೆ. ಇಂತಹ ಲಕ್ಷಣಗಳು ನಿಮಗೆ ಕಂಡು ಬಂದಾಗ ಇದು ಬಹುಶಃ ಅಗೋಚರ ಕೆಚ್ಚಲು ಬಾವು ಇರಬಹುದು ಅಂತ ನೀವು ತಿಳ್ಕೋಬಹುದು. ಹಾಗಾದ್ರೆ ಇದನ್ನ ಕಂಡಿಡಿಯೋದು ಹೇಗೆ ಡಾಕ್ಟ್ರೆ ಅಂತ ನೀವು ಕೇಳೋದಾದ್ರೆ, ಈ ಕೆಚ್ಚಲು ಬಾವನ್ನ ಕಂಡಿಡಿಲಿಕ್ಕೆ ಕೆಲವೊಂದು ಸಲ ನುರಿತ ಪಶುವೈದ್ಯರಿಗೂ ಸಹ ಕಷ್ಟ ಆಗ್ತದೆ. ಇದನ್ನ ಕಂಡಿಡಲಿಕ್ಕೆ ಒಂದಷ್ಟು ಪ್ರಯೋಗಾಲಯ ಪರೀಕ್ಷೆಗಳು, ಅಂದ್ರೆ ಪ್ರಯೋಗಾಲಯಕ್ಕೆ ತಗೊಂಡೋಗಿ ಪರೀಕ್ಷೆ ಮಾಡಬೇಕು ಅಂತಲ್ಲ, ನಿಮ್ಮ ಹಸುವಿನ ಪಕ್ಕದಲ್ಲೇ ಈ ಪರೀಕ್ಷೆಯನ್ನು ಮಾಡ್ಕೊಳ್ಬಹುದು. ವಿಶೇಷವಾಗಿ ಕ್ಯಾಲಿಫೋರ್ನಿಯಾ ಕೆಚ್ಚಲು ಬಾವು ಪರೀಕ್ಷೆ ಅಂತನ್ಬಿಟ್ಟು ಒಂದು ಮ್ಯಾಸ್ಟೈಟಿಸ್ ರಿಏಜೆಂಟ್ ಅಂತಕ್ಕಂತ ಒಂದು ದ್ರಾವಣ ಇರ್ತದೆ. ಒಂದು ನಿಮ್ಮ ಹಸುವಿನಿಂದ ನಾಲ್ಕು ಮಲೆಗಟ್ಟುಗಳಿಂದ ಎರಡೆರಡು ಮಿಲಿ ಹಾಲನ್ನ ಸೆಪರೇಟ್ ಆಗಿ ಕರ್ಕೊಂಡು ಒಂದು ಚಿಕ್ಕ ಲೋಡ್ದಲ್ಲೇ ಇರಬಹುದು ಅಥವಾ ಒಂದು ಗಾಜಿನ ಬಟ್ಲಲ್ಲೇ ಇರಬಹುದು ಕರ್ಕೊಂಡ್ಬಿಟ್ಟು ಅದಕ್ಕೆ ಎರಡು ಮಿಲಿ ಈ ದ್ರಾವಣವನ್ನ ಸೇರಿಸಿ ನೀವು ಮಿಕ್ಸ್ ಮಾಡಿದಾಗ ಸ್ವಲ್ಪ ಎರಡಕ್ಕೂ ಒಂದಕ್ಕೊಂದು ಸೇರ್ಕೊಂಡು ಅದು ನೀರಿನ ತರನೇ ಇತ್ತು, ಯಾವುದೇ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ರಾಸಿಗೆ ಕೆಚ್ಚಲು ಬಾವು ಇಲ್ಲ ಅಥವಾ ಆ ಮೊಲೆಯಲ್ಲಿ ಕೆಚ್ಚಲು ಬಾವು ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಥವಾ ಆ ದ್ರಾವಣ ಹಾಗೂ ಹಾಲು ಒಂದಕ್ಕೊಂದು ಬೆರೆತಾಗ ಏನಾದ್ರೂ ಒಂಚೂರು ಜೆಲ್ ರೀತಿ ಒಂದ್ ಸ್ವಲ್ಪ ಮಂದ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ರಾಸಿನ ಆ ಭಾಗದಲ್ಲಿ ಕೆಚ್ಚಲು ಬಾವಿನ ಪ್ರಮಾಣ ಇರಬಹುದು ಅಂತ ನಾವು ಅರ್ಥ ಮಾಡ್ಕೋಬಹುದು. ಈ ರೀತಿಯಾಗಿ ತಿಂಗಳಿಗೊಂದ್ಸಲ ನೀವು ಈ ಕೆಚ್ಚಲು ಬಾವು ಪರೀಕ್ಷೆಯನ್ನ ಮಾಡಿಕೊಂಡು ಅಗೋಚರ ಕೆಚ್ಚಲು ಬಾವು ಇದೆಯಾ ಇಲ್ವಾ ಅಂತ ನಾವು ತಿಳ್ಕೋಬಹುದು ಸ್ನೇಹಿತರೆ. ಆಯ್ತು, ಸುಪ್ತ ಕೆಚ್ಚಲು ಬಾವೆ ಇರಬಹುದು ಅಥವಾ ತೀವ್ರ ಕೆಚ್ಚಲು ಬಾವೆ ಇರಬಹುದು, ಅದನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಹೇಗೆ ನಿಮ್ಮೆಲ್ರಿಗೂ ಗೊತ್ತಿರೋದು. ಈಗ ನೀವು ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ತೀವ್ರ ಕೆಚ್ಚಲು ಬಾವನ್ನ ಖಂಡಿತವಾಗ್ಲೂ ನೀವು ಗುರುತಿಸ್ತೀರಿ. ಗುರುತಿಸಿದ ತಕ್ಷಣ ನಿಮ್ಮಲ್ಲಿ ಹಲವಾರು ಜನ, ನಾನು ಹೇಳ್ತೀನಿ 50% ಜನ ತಕ್ಷಣ ಪಶುವೈದ್ಯರ ಮೊರೆ ಹೋಗೋದಿಲ್ಲ, ಪಶುವೈದ್ಯರನ್ನ ಕರೆಯೋಕೆ ಹೋಗೋದಿಲ್ಲ. ಏನ್ ಮಾಡ್ತೀರಿ ನೀವು, ಯಾವುದೋ ಒಂದು ಟ್ಯೂಬ್ ಮೆಡಿಕಲ್ ಶಾಪ್ಗೆ ಹೋಗ್ತೀರಿ, ಒಂದು ಟೈಲಾಕ್ಸೋ ಮ್ಯಾಮಿಡೆಲ್ಲೋ ಮತ್ತೊಂದು ಯಾವುದೋ ಒಂದು ಟ್ಯೂಬ್ ತಗೊಂಬರ್ತೀರಿ, ಏರ್ಸ್ಕೊಂಡ್ಬಿಟ್ಟು ನೋಡೋಣ ಬಿಡಪ್ಪ ಆಮೇಲೆ ಅಂದ್ಬಿಟ್ಟು ಕಾಯ್ತೀರಿ. ಅಥವಾ ನಿಮ್ಮ ಮನೆಯಲ್ಲೇ ಏನೋ ಒಂದು ಇನ್ನೊಂದು ಟ್ಯೂಬ್ ಇದ್ರೆ ಅದನ್ನ ಏರ್ಸ್ಕೊಳ್ತೀರಿ. ಆದರೆ ಈ ತೀವ್ರ ಕೆಚ್ಚಲು ಬಾವು ಅಂತ ಏನ್ ನಾನು ಹೇಳಿದೆ, ಇದು ಕೂಡ ಜಾನುವಾರುಗಳಿಗೆ ಒಂದು ತುರ್ತು ಪರಿಸ್ಥಿತಿ. ನೀವು ಇದನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ನಿರ್ಲಕ್ಷ್ಯತನ ತೋರಿದ್ರೆ ನಿಮ್ಮ ರಾಸುಗಳ ಕೆಚ್ಚಲನ್ನೇ ಕಳ್ಕೊಳ್ತಕ್ಕಂತ ಪರಿಸ್ಥಿತಿ ಬರಬಹುದು. ಹಾಗಾದ್ರೆ ಏನ್ ಮಾಡಬೇಕು ಅಂತಂದ್ರೆ, ಈ ತೀವ್ರ ಕೆಚ್ಚಲು ಬಾವು ಏನಿದೆ ಅದಕ್ಕೆ ನಾವು ಎಷ್ಟು ಬೇಗ ಚಿಕಿತ್ಸೆ ಕೊಡಿಸ್ತೀವೋ ಅಷ್ಟು ಬೇಗ ಅದು ವಾಸಿಯಾಗ್ತಕ್ಕಂತ ಸಂಭವ ಜಾಸ್ತಿ. ಚಿಕಿತ್ಸೆ ತಡ ಆದಷ್ಟು ಕೂಡ ಜಾನುವಾರುವಿನ ಕೆಚ್ಚಲಿನಲ್ಲಿ ಈ ಒಂದು ಸೂಕ್ಷ್ಮಾಣು ಜೀವಿಗಳು ಮತ್ತೆ ಕ್ರಿಮಿಗಳು ದ್ವಿಗುಣ ಆಗ್ತಾ ಆಗ್ತಾ ಆಗ್ತಾ ಹೋಗ್ಬಿಟ್ಟು ಆ ಒಂದು ಕೆಚ್ಚಲಿನ ಭಾಗನೇ ಸಂಪೂರ್ಣವಾಗಿ ಹಾಳಾಗ್ತಕ್ಕಂಥ ಸಂಭವ ಬರಬಹುದು. ನೀವೇನ್ ಮಾಡಬೇಕು, ತಕ್ಷಣ ನಿಮ್ಮ ಪಶುವೈದ್ಯರಿಗೆ ಕಾಲ್ ಮಾಡಿಬಿಟ್ಟು ಅವ್ರನ್ನ ಬರ್ಲಿಕ್ಕೆ ಹೇಳಬೇಕು, ಅವರಿಂದ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು. ಅಥವಾ ನಿಮ್ಮೂರಲ್ಲೇ ಆಸ್ಪತ್ರೆ ಇತ್ತು, ಹತ್ತಿರದಲ್ಲೇ ಇದೆ ಅಂದ್ರೆ ಹಸುವನ್ನ ಅಲ್ಲಿಗೆ ಹೊಡ್ಕೊಂಡು ಹೋಗ್ಬಿಟ್ಟು ಸೂಕ್ತ ಚಿಕಿತ್ಸೆ ಕೊಡಬೇಕು. ಒಂದ್ ಪಕ್ಷ ಡಾಕ್ಟರ್ ಬರೋದು ಲೇಟ್ ಆಗ್ತಾ ಇದೆ, ನಮ್ಮ ಹಸುವಿಗೆ ತೀವ್ರ ಕೆಚ್ಚಲು ಬಾವು ಆಗಿದೆ, ಬಾವು ಆಗ್ಬಿಟ್ಟು ಕೆಚ್ಚಲು ತುಂಬಾ ಊದ್ಕೊಂಡಿದೆ, ಹಾಲು ಕೆಟ್ಟೋಗಿದೆ, ಇಂತಹ ಸಂದರ್ಭದಲ್ಲಿ ಕೆಲವು ಪ್ರಥಮ ಚಿಕಿತ್ಸೆಗಳನ್ನು ನೀವು ಮಾಡಬಹುದಾಗುತ್ತೆ. ಏನು ಪ್ರಥಮ ಚಿಕಿತ್ಸೆ ಮಾಡಬಹುದು ಅಂತಂದ್ರೆ, ನೋಡಿ ಈ ಒಂದು ಕೆಚ್ಚಲು ಬಾವಿನಲ್ಲಿ, ತೀವ್ರ ಕೆಚ್ಚಲು ಬಾವಿನಲ್ಲಿ ಕೆಚ್ಚಲಲ್ಲಿರತಕ್ಕಂಥ ಹಾಲು ಕೆಟ್ಟೋಗಿರ್ತದೆ, ನಿಮಗೆ ಗೊತ್ತಿದೆ. ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತೆ ಅದು ಪ್ರತಿ 20 ನಿಮಿಷಕ್ಕೊಮ್ಮೆ ದ್ವಿಗುಣ ಆಗ್ತಾ ಹೋಗುತ್ತೆ. ಆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕೋಟಿಗಟ್ಟಲೆ ಸೂಕ್ಷ್ಮಾಣು ಜೀವಿಗಳು ಸೇರ್ಕೊಂಡಿರ್ತವೆ. ಹಾಗಾಗಿ ನೀವೇನ್ ಮಾಡಬೇಕು, ಪ್ರತಿ 1/2 ಗಂಟೆಗೊಮ್ಮೆ ಚೆನ್ನಾಗಿ ಕೆಚ್ಚಲನ್ನ ಮಸಾಜ್ ಮಾಡಿಬಿಟ್ಟು ಆಮೇಲೆ ಹಾಲನ್ನ ಒಂದು ಬೇರೆ ಪಾತ್ರೆಗೆ ಕರೆದು ದೂರ ಎಲ್ಲಾದ್ರೂ ಚೆಲ್ಲಿ ಅಲ್ಲಿಗೆ ಸ್ವಲ್ಪ ಫೆನಾಯಿಲ್ ಹಾಕಿ ಬರಬೇಕು. ಇದನ್ನು ಎಷ್ಟು ಸಲ ಮಾಡಬೇಕು, ನಿಮ್ಮ ಪಶುವೈದ್ಯರು ಬರೋವರೆಗೂ ಪ್ರತಿ 1/2 ಗಂಟೆಗೊಂದ್ಸಲ ಈ ಕ್ರಮವನ್ನು ನೀವು ಅನುಸರಿಸಬೇಕು. ಕೆಚ್ಚಲನ್ನ ಮಸಾಜ್ ಮಾಡಬೇಕು, ಹಾಲನ್ನ ಕರೆದು ಅದನ್ನ ದೂರ ಚೆಲ್ಲಿ ಸ್ವಲ್ಪ ಫೆನಾಯಿಲ್ ಹಾಕಬೇಕು. ಇದು ನೀವು ಮಾಡ್ತಕ್ಕಂಥ ಪ್ರಥಮ ಚಿಕಿತ್ಸೆ. ಹಾಗೇನೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಫ್ರಿಡ್ಜ್ ಇತ್ತು, ನೀವು ಐಸ್ ಅದು ಇದು ಹಾಕ್ಬಹುದು ಅಂತಂದ್ರೆ ಐಸ್ ಅನ್ನ ಒಂದು ಪಂಚೆ ಬಟ್ಟೆಲ್ ಕಟ್ಕೊಂಡು ಆ ಕೆಚ್ಚಲಿಗೆ ಕಟ್ಟಬಹುದು, ಅಥವಾ ಐಸ್ ನೀರ್ ಮಾಡ್ಕೊಂಡು ಅವಾಗ ಅವಾಗ ಎರಚ್ತಾ ಇದ್ರು ಕೂಡ ಕೆಚ್ಚಲಿನ ಊತಾ ಇರ್ಬೋದು, ನೋವಿರ್ಬೋದು, ಅದು ಕಮ್ಮಿ ಆಗ್ತಾ ಬರ್ತದೆ. ಇನ್ನು ನೀವು ನನ್ನ ಟ್ಯೂಬ್ ಏರಿಸಲೇಬೇಕು ಅಂತಂದ್ರೆ ನಿಮಗೆ ತಿಳಿದಂತ ಯಾವುದೋ ಒಂದು ಟ್ಯೂಬ್ ಅನ್ನ ಕೆಚ್ಚಲಿಗೆ ಏರಿಸೋದಲ್ಲ, ನೀವು ಯಾವ ಪಶುವೈದ್ಯರಿಗೆ ಫೋನ್ ಮಾಡಿರ್ತಿರೋ ಆ ಪಶುವೈದ್ಯರನ್ನ ಕೇಳಿಕೊಂಡು ಡಾಕ್ಟರ್ ನೀವು ಬರೋದು ಎಷ್ಟೊತ್ತಾಗ್ತಾ ಇದೆ, ನೀವು ಬರೋವರೆಗೂ ನಾನೇನಾದ್ರೂ ಟ್ರೀಟ್ಮೆಂಟ್ ಮಾಡ್ಲಾ ಅಂತ ಅವ್ರನ್ನ ಕೇಳಿಕೊಂಡು ಅವರು ಯಾವ ಟ್ಯೂಬ್ ಅನ್ನ ಹಾಕೊಳ್ಳಿ ಅಂತ ನಿಮಗೆ ಹೇಳ್ತಾರೋ ಆ ಟ್ಯೂಬ್ ಅನ್ನೇ ಹಾಕೊಳ್ಳಿ. ಆಗ ಡಾಕ್ಟರ್ ಬಂದ್ಬಿಟ್ಟು ಅದಕ್ಕೆ ಪೂರಕವಾದಂತ ಔಷಧಿಗಳನ್ನ ಅಥವಾ ಚುಚ್ಚುಮದ್ದುಗಳನ್ನ ಕೊಡ್ತಾರೆ. ಜಾನುವಾರುಗಳ ಕೆಚ್ಚಲು ಭಾವನ ಸುಲಭವಾಗಿ ನಾವು ಪರಿಹಾರ ಮಾಡಿಕೊಳ್ಬಹುದು. ಈ ರೀತಿಯ ಒಂದು ಕ್ರಮವನ್ನು ನೀವು ಅನುಸರಿಸಬೇಕಾಗುತ್ತೆ. ಹಾಗೇನೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಮಾಡಿಸೋದ್ರ ಜೊತೆ ಜೊತೆಗೆ ಕೆಲವೊಂದು ಮನೆ ಮದ್ದುಗಳಿದಾವೆ, ಆ ಮನೆ ಮದ್ದುಗಳನ್ನ ಖಂಡಿತವಾಗ್ಲೂ ನೀವು ಪ್ರಯೋಗ ಮಾಡಬಹುದು. ಇಲ್ಲಿ ಒಂದು ವಿಚಾರವನ್ನ ನಾವು ನೆನಪಿಟ್ಕೋಬೇಕು, ಬರೀ ಮನೆ ಮದ್ದುಗಳಿಂದ ನಾವು ತೀವ್ರ ಕೆಚ್ಚಲು ಭಾವನ ನಿವಾರಣೆ ಮಾಡೋದು ಕಷ್ಟ ಆಗುತ್ತೆ. ಈ ಮನೆ ಮದ್ದುಗಳನ್ನ ಪಶುವೈದ್ಯರ ಚಿಕಿತ್ಸೆಗೆ ಪೂರಕವಾಗಿ ನಾವು ಇಲ್ಲಿ ಬಳಸ್ಕೋಬೇಕಾಗ್ತದೆ. ಆದ್ರೆ ಏನು ನಾನು ಸುಪ್ತ ಕೆಚ್ಚಲು ಬಾವು ಅಥವಾ ಅಗೋಚರ ಕೆಚ್ಚಲು ಬಾವು ಅಂತ ಹೇಳಿದೆ, ಖಂಡಿತವಾಗ್ಲೂ ಈ ಅಗೋಚರ ಕೆಚ್ಚಲು ಬಾವು ಇದ್ದಂತ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂತ ಮನೆ ಮದ್ದುಗಳನ್ನ ನಾವು ಪ್ರಯೋಗ ಮಾಡಬಹುದು. ಈಗಾಗಲೇ ಕೆಲವು ಕಡೆ ಇದನ್ನ ಪ್ರಯೋಗ ಮಾಡಿ ಯಶಸ್ಸನ್ನು ತೋರಿಸಿರ್ತಕ್ಕಂತ ರೈತರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಸುಪ್ತ ಕೆಚ್ಚಲು ಬಾವು ಅಥವಾ ಅಗೋಚರ ಕೆಚ್ಚಲು ಬಾವಿಗೆ ನಾವು ಸುಲಭವಾಗಿ ಇದನ್ನ ನಾವು ಪ್ರಯೋಗ ಮಾಡಬಹುದು. ಹಾಗೇನೆ ತೀವ್ರ ಕೆಚ್ಚಲು ಬಾವಿನ ಸಂದರ್ಭದಲ್ಲೂ ಕೂಡ ಪಶುವೈದ್ಯರ ಚಿಕಿತ್ಸೆಗೆ ಪೂರಕವಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಔಷಧಗಳನ್ನು ಕೊಡಬಹುದು. ನೋಡೋಣ ಏನೇನು ಔಷಧಿ ಕೊಡಬಹುದು ಅಂತ ಹೇಳ್ಬಿಟ್ಟು, ಮೊದಲನೇ ಔಷಧಿನಲ್ಲಿ ಲೋಳೆಸರ. ಈ ಲೋಳೆಸರ ಅಂತಕ್ಕಂಥದ್ದು ಬಹುಶಃ ಮನೆ ಮದ್ದುಗಳಲ್ಲೇ ಒಂದು ಅಗ್ರಗಣ್ಯ ಮನೆ ಮದ್ದು ಅಂತ ಹೇಳ್ಬಹುದು. ಸಾಕಷ್ಟು ಔಷಧಿಗಳಲ್ಲಿ ನಾವು ಇದನ್ನು ಬಳಸ್ಕೋಬಹುದು. ಒಂದು ಅರ್ಧ ಕೆಜಿಯಷ್ಟು ಲೋಳೆಸರ ತಗೊಳ್ಳಿ, ಅಲೋವೆರಾ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಒಂದ್ ಎರಡು ಪಟ್ಟೆ ಅಂತ ಇಟ್ಕೊಳ್ಳಿ, ಒಂದ್ ಎರಡು ಪಟ್ಟೆಯಷ್ಟು ಲೋಳೆಸರ. ಮುಟ್ಟಿದ್ರಿಮುನಿ ಸೊಪ್ಪಂತೂ ಎಲ್ಲಾ ಕಡೆ ಇರ್ತದೆ, ಒಂದ್ ಎರಡು ಹಿಡಿಯಷ್ಟು ಮುಟ್ಟಿದ್ರಿಮುನಿ ಸೊಪ್ಪು. ಇದರಲ್ಲಿ ಮುಳ್ಳಿರೋ ಮುಟ್ಟಿದ್ರಿಮುನಿ, ಮುಳ್ಳಿಲ್ಲದೆ ಇರೋ ಮುಟ್ಟಿದ್ರಿಮುನಿ ಅಂತ ಎರಡು ಬರುತ್ತೆ. ಮುಳ್ಳಿರೋ ಮುಟ್ಟಿದ್ರಿಮುನಿನೇ ಒಳ್ಳೇದು. ಸೊ ಮುಳ್ಳಿರೋ ಮುಟ್ಟಿದ್ರಿಮುನಿಯನ್ನ ಒಂದು ಎರಡು ಹಿಡಿಯಷ್ಟು ತಗೊಳ್ಳಿ. ಅರಿಶಿನ ಪುಡಿ ನಿಮ್ಮ ಮನೇಲಿ ಇದ್ದೇ ಇರುತ್ತೆ, ಒಂದು ಚಮಚ ಅರಿಶಿನ ಪುಡಿ ತಗೊಳ್ಳಿ. ಒಂದು ಕಡಲೆಕಾಳು ಗಾತ್ರದಷ್ಟು ಸುಣ್ಣ ತಗೊಳ್ಳಿ, ನಾಲ್ಕೇ ಐಟಮ್. ಎರಡು ಪಟ್ಟೆ ಲೋಳೆ ಸರ, ಎರಡು ಹಿಡಿ ಮುಟ್ಟಿದ್ರಿಮುನಿ ಸೊಪ್ಪು, ಒಂದು ಚಮಚ ಅರಿಶಿನ ಪುಡಿ, ಮತ್ತೆ ಒಂದು ಕಡಲೆಕಾಳು ಗಾತ್ರದ್ದು ಸುಣ್ಣ. ಇದಿಷ್ಟನ್ನು ಏನ್ ಮಾಡಬೇಕು, ನೀವು ಒಳಕಲ್ನಲ್ಲಿ ಚೆನ್ನಾಗಿ ರುಬ್ಬಬೇಕು ಅಥವಾ ಅರಿಬೇಕು. ನೀರನ್ನು ಸೇರಿಸೋ ಅಗತ್ಯ ಇಲ್ಲ, ಬೇಕಂದ್ರೆ ನೀವು ಮಿಕ್ಸಿನಲ್ಲೂ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಉಪಯೋಗಿಸಬಹುದು ಇದನ್ನ. ಈ ರೀತಿಯಾಗಿ ಅರದಂತ ಅಥವಾ ಮಿಕ್ಸಿ ಮಾಡಿ ತಯಾರಿಸಿದ ಔಷಧಿ ಅಥವಾ ಲೇಪ ಏನಿರುತ್ತೆ, ಇದನ್ನ ಯಾವ ಭಾಗಕ್ಕೆ ಕೆಚ್ಚಲು ಬಾವು ಆಗಿದೆಯೋ, ಎಲ್ಲಿ ಊತಾ ಇದೆಯೋ, ಅದಕ್ಕೆ ಚೆನ್ನಾಗಿ ತಟ್ಟಿಬಿಟ್ಟು ಲೇಪವನ್ನ ಹಾಕಬೇಕು. ಈ ರೀತಿಯಾಗಿ ನೀವು ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಏಳು ದಿನಗಳ ಕಾಲ ಲೇಪವನ್ನ ಹಾಕಿದ್ರೆ ಕೆಚ್ಚಲು ಬಾವಿನ ಪ್ರಮಾಣ ನಿಧಾನವಾಗಿ ಇಳಿತಾ ಬರುತ್ತೆ. ಆದ್ರೆ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು, ನೀವು ಈ ಔಷಧಿಯನ್ನ ಪ್ರಯೋಗ ಮಾಡಲಿಕ್ಕೆ ಮುನ್ನ ಕೆಚ್ಚಲನ್ನ ಬೆಚ್ಚಗಿನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ತದನಂತರ ಇದನ್ನ ಪ್ರಯೋಗ ಮಾಡಬೇಕು. ಹಾಗೇನೆ ಪ್ರತಿದಿನ ಹೊಸದಾಗಿ ಈ ಔಷಧಿಯನ್ನ ತಯಾರು ಮಾಡ್ಕೊಳ್ಳಿ. ಬೆಳಗ್ಗೆ ಮಾಡಿದಂತ ಔಷಧಿಯನ್ನ ಬೇಕಾದ್ರೆ ಸಂಜೆ ಉಪಯೋಗಿಸ್ಕೊಳ್ಳಿ, ಆದ್ರೆ ಮಾರನೇ ದಿನಕ್ಕೆ ಮತ್ತೆ ಹೊಸದಾಗಿ ಔಷಧಿಯನ್ನ ತಯಾರಿಸಿಟ್ಕೊಳ್ಳಿ. ಇದು ಸುಲಭವಾಗಿ ಮಾಡಬಹುದಾದಂತ ಒಂದು ಔಷಧಿ. ಹಾಗೇನೆ ಇನ್ನೊಂದು ಔಷಧಿ ಅಂತಂದ್ರೆ ಇಲ್ಲೂ ಕೂಡ ಅಷ್ಟೇ, ಒಂದು ಪಟ್ಟೆ ಲೋಳೆ ಸರ ತಗೊಳ್ಳಿ. ಅಮೃತ ಬಳ್ಳಿ ಗೊತ್ತಿದೆ ನಿಮಗೆ, ಅಮೃತ ಬಳ್ಳಿ ಕಷಾಯ ಅನ್ಬಿಟ್ಟು ಜ್ವರಕ್ಕೆ ಬಹುತೇಕ ಜನ ಉಪಯೋಗಿಸ್ತಾರೆ ಹಳ್ಳಿಗಾಡಿನಲ್ಲಿ. ಸೊ ಒಂದೂವರೆ ಅಡಿ ಉದ್ದದಷ್ಟು ಅಮೃತ ಬಳ್ಳಿಯನ್ನು ತಗೊಳ್ಳಿ. ಹಾಗೇನೆ ಬೇವಿನ ಚಕ್ಕೆ, ಬೇವಿನ ಮರದ ತೊಗಟೆಯನ್ನ ಅಥವಾ ಚಕ್ಕೆಯನ್ನ ಒಂದು ಚಕ್ಕೆ ತಗೊಳ್ಳಿ, ಒಂದು ಅರ್ಧ ಹಸ್ತದಷ್ಟು. ಜೊತೆಗೆ ವಿಷಮಧಾರಿ ಗಿಡ ಅಂತ ಹೇಳ್ತಾರೆ, ಒಂದು ಬಿಳಿ ಹೂ ಬಿಡ್ತಕ್ಕಂಥ ವಿಷಮಧಾರಿ ಗಿಡ, ಅದರ ಒಂದು ಹಿಡಿಯಷ್ಟು ಬೇರ್ ತಗೊಳ್ಳಿ. ಇವು ನಾಲ್ಕು ಐಟಮ್ಸ್ ಅನ್ನ ಒಂದು ಲೀಟರ್ ನೀರಲ್ಲಿ ಚೆನ್ನಾಗಿ ಅರಿಬೇಕು. ಒಂದು ಪಟ್ಟೆ ಲೋಳೆ ಸರ ಚಚ್ಕೊಳ್ಳಿ, ಹಾಗೇನೆ ಒಂದೂವರೆ ಅಡಿ ಉದ್ದದ್ದು ಅಮೃತ ಬಳ್ಳಿ ತಗೊಳ್ಳಿ, ಒಂದು ಅರ್ಧ ಚಕ್ಕೆಯಷ್ಟು ಬೇವಿನ ತೊಗಟೆಯನ್ನು ತಗೊಳ್ಳಿ, ಜೊತೆಗೆ ವಿಷಮಧಾರಿ ಗಿಡದ ಬೇರು ಒಂದು ಹಿಡಿಯಷ್ಟು, ಇಷ್ಟನ್ನು ತಗೊಂಡು ನಾವು ಒಂದು ಲೀಟರ್ ನೀರಲ್ಲಿ ಚೆನ್ನಾಗಿ ಅರ್ದು ಬಿಟ್ಟು ಇದನ್ನು ಕೂಡ ನಾವೇನ್ ಮಾಡಬಹುದು, ಅರ್ದ ಮೇಲೆ ಅದೇನು ತಿಳಿ ಇರ್ತದೆ ಆ ತಿಳಿಯನ್ನ ಬೆಳಗ್ಗೆ ಒಂದು ಘಟ್ಟ ಸಾಯಂಕಾಲ ಒಂದು ಘಟ್ಟ ಜಾನುವಾರುಗಳಿಗೆ ಕುಡಿಸಬಹುದು ನೇರವಾಗಿ. ಜೊತೆಗೆ ಕೆಳಗಡೆ ಏನು ಕರೆಟ ಉಳಿತದೆ ಆ ಕರೆಟಕ್ಕೆ ಸ್ವಲ್ಪ ಹೊಂಗೆ ಎಣ್ಣೆಯನ್ನು ಅಥವಾ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡಿಕೊಂಡು ನಾವು ಯಾವ ಕೆಚ್ಚಲಿನ ಭಾಗದಲ್ಲಿ ಬಾವಾಗಿದೆ ಆ ಭಾಗಕ್ಕೆ ಚೆನ್ನಾಗಿ ಲೇಪವನ್ನ ಹಚ್ಚಿದ್ರೆ ನಾವು ಕೆಚ್ಚಲು ಬಾವನ್ನ ನಾಲ್ಕೈದು ದಿನಗಳಲ್ಲಿ ನಿಯಂತ್ರಣಕ್ಕೆ ತಹಬದಿಗೆ ತರಬಹುದು ಸ್ನೇಹಿತರೆ. ಇನ್ನು ಸುಲಭವಾದ ಔಷಧಿಗಳನ್ನು ಹೇಳಬೇಕು ಅಂತಂದ್ರೆ ಅರಿಶಿಣದ ಕೊಂಬು, ಏನು ಒಣ ಅರಿಶಿಣದ ಕೊಂಬಿರುತ್ತೆ ಆ ಕೊಂಬನ್ನ ನಿಂಬೆ ಹಣ್ಣಿನ ರಸದಲ್ಲಿ ಚೆನ್ನಾಗಿ ತೇದ್ಬಿಟ್ಟು ಔಷಧಿ ತಯಾರು ಮಾಡಿಕೊಂಡು ಯಾವ ಭಾಗದಲ್ಲಿ ಬಾವ ಆಗಿದೆ ಅಥವಾ ಊತ ಇದೆ ಆ ಭಾಗಕ್ಕೆ ಹಚ್ಚುತ್ತಾ ಬಂದ್ರೆ ಬೆಳಗ್ಗೆ ಸಾಯಂಕಾಲ ಅವಾಗಲೂ ಕೂಡ ಆ ಉರಿಯೂತ ಕಮ್ಮಿ ಆಗ್ಬಿಟ್ಟು ಈ ಕೆಚ್ಚಲು ಬಾವು ನಿಯಂತ್ರಣಕ್ಕೆ ಬರ್ತದೆ. ಅರಿಶಿಣದ ಕೊಂಬಿಲ್ಲ ಅಂತಂದ್ರೆ ಬೇಕಿದ್ರೆ ಅರಿಶಿಣ ಪುಡಿನೂ ಕೂಡ ನೀವು ಉಪಯೋಗಿಸಬಹುದು. ಅರ್ಶನ ಪುಡಿನ ಹರಳೆಣ್ಣೆನಲ್ಲಿ ಕಲಸ್ಕೊಂಡು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕೆಚ್ಚಲಿಗೆ ಹಚ್ಚೋದ್ರಿಂದ ಕೂಡ ಊತ ನಿಧಾನವಾಗಿ ಕಮ್ಮಿ ಆಗುತ್ತೆ, ಹಾಗೆ ರಾಸುಗಳಿಗೆ ಸ್ವಲ್ಪ ಆರಾಮಾಗ್ತದೆ ಸ್ನೇಹಿತರೆ. ಸೊ ಈ ರೀತಿಯಾದ ಮನೆ ಮದ್ದುಗಳನ್ನ ಪ್ರಯೋಗ ಮಾಡೋದ್ರ ಜೊತೆಗೆ ನಾನು ಮುಂಚೆನೆ ತಿಳಿಸಿದಂತ ಪ್ರಥಮ ಚಿಕಿತ್ಸೆಯನ್ನ ಚಾಚೂ ತಪ್ಪದೆ ಮಾಡೋದ್ರಿಂದ ಹಾಗೂ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸೋದ್ರಿಂದ ನಾವು ಈ ಕೆಚ್ಚಲು ಬಾವು ಅಂತಕ್ಕಂಥ ಹೆಮ್ಮಾರಿಯನ್ನ ಬಹಳ ಸುಲಭವಾಗಿ ನಿಯಂತ್ರಣಕ್ಕೆ ತರಬಹುದು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮುಂದಿನ ವಾರ ನಾವು ಕೆಚ್ಚಲಿಗೆ ಸಂಬಂಧಿಸಿದ ಇತರ ಸಮಸ್ಯೆಗಳು, ಅಂದ್ರೆ ಕೆಚ್ಚಲಿನಲ್ಲಿ ಕೆಲವೊಮ್ಮೆ ಮೈಲಿ ಗುಳ್ಳೆಗಳು ಕಾಣಿಸ್ಕೋಬಹುದು, ಕೆಚ್ಚಲು ಒಡಕೊಡಕಾಗಬಹುದು, ಅಂತ ಸಮಸ್ಯೆಗಳಿಗೆ ನಾವು ಏನು ಮನೆ ಮದ್ದುಗಳನ್ನು ಪ್ರಯೋಗ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಹೆಚ್ಚಿನ ವಿವರಗಳಿಗಾಗಿ ನೀವು ಬೈಫ್ ಸಂಸ್ಥೆಯ ಮೂಲಿಕಾ ಪಶುವೈದ್ಯ ಅನ್ನೋ ಪ್ರಕಟಣೆಯನ್ನ ನೋಡಬಹುದು. ಹಾಗೇನೆ ನನಗೂ ಕೂಡ ದೂರವಾಣಿಯನ್ನ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9008598832. ಮತ್ತೊಮ್ಮೆ 9008598832. ನಮಸ್ಕಾರ. ಇಟ್ಟದೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಉಟ್ಟದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ. ಇದುವರೆಗೂ ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದು ಕುರಿತಾದ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಬರವಾದೆ ನೀನಾದಿಗಾದೆಯೋ ಎಲೆ ಮಾನವ ಹರಿ ಹರಿ ಬಾಹು ನಾನು. ತಾಂತ್ರಿಕ ಮಾಹಿತಿ ಡಾಕ್ಟರ್ ಪಿ ರವಿಕುಮಾರ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಸಂಕಲನ ಗೋರಾ ರವಿಶಂಕರ್. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಮಧುರ ಗಾನ ಕಾದೆ ನೀನಾರಿ ಗಾದೆಯೋ ಮಾನವ ಹರಿ ಹರಿ ಗೋವು ನಾನು ಹರಿ ಹರಿ ಗೋವು ನಾನು ನೀನಾರಿ ಗಾದೆಯೋ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿಲೋಕದಲ್ಲಿ ಹಾಸನ ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳ ಕಾಲ ಹವಾಮಾನ ಹೇಗಿರಲಿದೆ ಹಾಗೂ ಅಡಿಕೆ ಬೆಳೆಯಲ್ಲಿ ಮಾಡಬೇಕಾಗಿರುವ ಕೆಲಸ ಕಾರ್ಯಗಳ ಕುರಿತಂತೆ ಹಾಸನ ತಾಲೂಕು ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರಿಂದ ಮಾಹಿತಿಯನ್ನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ರಾಜೇಗೌಡ, ಕೃಷಿ ವಿಜ್ಞಾನ ಕೇಂದ್ರ ಹಾಸನದಿಂದ ಮಾತಾಡ್ತಿದ್ದೀನಿ. ಈಗ ತಮಗೆ ಮುಂದಿನ 5 ದಿನಗಳಲ್ಲಿ ಬೀಳಬಹುದಂತಹ ಮಳೆ ಉಷ್ಣಾಂಶ ಇರ್ತದೆ, ತೇವಾಂಶ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಇಂದು ಶನಿವಾರ 4ನೇ ತಾರೀಕು 18 ಮಿಲಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. 18 ಮಿಲಿಮೀಟರ್ ಅಂದ್ರೆ 2 ಸೆಂಟಿಮೀಟರ್ ಅಷ್ಟು ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗೆ ಭಾನುವಾರ 5-7ಕ್ಕೆ 12 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಗಿಂತ ಸ್ವಲ್ಪ ಜಾಸ್ತಿ ಬೀಳುವ ಸಾಧ್ಯತೆ ಇದೆ. ಸೋಮವಾರ 6ನೇ ತಾರೀಕು 11 ಮಿಲಿಮೀಟರ್ ಅಂದ್ರೆ ಹತ್ತತ್ರ 1 ಸೆಂಟಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಮಂಗಳವಾರ 7ನೇ ತಾರೀಕು 10 ಮಿಲಿಮೀಟರ್ ಅಂದ್ರೆ 1 ಸೆಂಟಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಬುಧವಾರ 8ನೇ ತಾರೀಕು 10 ಮಿಲಿಮೀಟರ್ ಬೀಳುವ ಸಾಧ್ಯತೆ, ಅಂದ್ರೆ 1 ಸೆಂಟಿಮೀಟರ್ ಮಳೆ ಬೀಳುವ ಸಾಧ್ಯತೆ ಇದೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಈ ಮೊದಲ 5 ದಿನಗಳಲ್ಲಿ ಲಘು ಮಳೆಯಿಂದ ಉತ್ತಮವಾದಂತಹ ಮಳೆ ಬೀಳುವ ಸಾಧ್ಯತೆ ಇದೆ. ಹಾಗೆಯೇ ಉಷ್ಣಾಂಶ 31-33 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಕನಿಷ್ಠ ಉಷ್ಣಾಂಶ 19-20 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಹಾಗೆ ತೇವಾಂಶ ಗಾಳಿಯಲ್ಲಿ ಶೇಕಡ 86-87 ಗರಿಷ್ಠ, ಕನಿಷ್ಠ 85-86 ಇರ್ತದೆ. ಹಾಗೆ ಮುಂದಿನ 5 ದಿನಗಳಲ್ಲಿ ಗಾಳಿ ವೇಗ ಪ್ರತಿ ಗಂಟೆಗೆ 23-24 ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ನಮಗೆ ಅಡಿಕೆ ಬೆಳೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ರೈತ ಬಾಂಧವರು ಕೇಳ್ತಾ ಇದಾರೆ. ಅಡಿಕೆಯಲ್ಲಿ ಈಗಾಗಲೇ ಕೆಲವು ರೈತ ಬಾಂಧವರು ನಿಟ್ಟಿದ್ದೀರಾ, ಇನ್ನು ಕೆಲವರು ಅಡಿಕೆಯನ್ನು ನಿಲ್ತಾ ಇದ್ದೀರಾ. ಅಡಿಕೆಯನ್ನು ನೆಡುವಾಗ ಕೊಟ್ಟೆ ಗೊಬ್ಬರವನ್ನು ಹಾಕಬೇಕಾಗ್ತದೆ. 2 ಅಡಿ ಆಳ 2 ಅಡಿ ಅಗಲ ಹುಲಿಯನ್ನು ತೆಗೆದು ಕೊಟ್ಟೆ ಗೊಬ್ಬರವನ್ನು ಹಾಕಿ ತದನಂತರ 12-18 ತಿಂಗಳ ವಯಸ್ಸಿನಲ್ಲಿ ತಕ್ಕೊಂಡು ಪ್ರತಿ ಸಸಿಯಲ್ಲಿ 5 ಎಲೆ ಇರಬೇಕು ಕನಿಷ್ಠ ಪಕ್ಷ. ಇಂತಹ ಒಂದು ಸಸಿಗಳನ್ನು ತೆಗೆದುಕೊಂಡು ತಾವು ಇಡಬೇಕಾಗ್ತದೆ. ಪ್ರತಿ ಅಡಿಕೆ ಮರಕ್ಕೆ ತಾವು 100 ಗ್ರಾಂ ಸಾರ್ವಜನಕ, 40 ಗ್ರಾಂ ರಂಜಕ, 140 ಗ್ರಾಂ ಪೊಟಾಷಿಯನ್ನು ಕೊಡಬೇಕು. ಒಂದು ವರ್ಷದ ಗಿಡ ಆದ್ರೆ ನಾನು ಏನ್ ಹೇಳಿದೆ, 100 ಗ್ರಾಂ ಸಾರ್ವಜನಕ, 40 ಗ್ರಾಂ ರಂಜಕ, 140 ಗ್ರಾಂ ಪೊಟಾಷ್, ಅದರಲ್ಲಿ 1/3 ಕೊಟ್ಟು ಸಾಕು ಒಂದು ವರ್ಷದ ಮರಕ್ಕೆ. ಅಥವಾ 2 ವರ್ಷದ ಮರ ಇದ್ರೆ 1/2 ಕೊಟ್ಟು ಸಾಕು. ಹಾಗೆ 3 ವರ್ಷದ ನಂತರ ಮರಗಳಿಗೆ ಪೂರ್ಣ ಪ್ರಮಾಣದ ರಸಗೊಬ್ಬರವನ್ನ ಕೊಡಬೇಕಾಗ್ತದೆ. ಪೂರ್ಣ ಪ್ರಮಾಣದ ರಸಗೊಬ್ಬರ ಅಂದ್ರೆ ನಮ್ಮ ಮಧ್ಯೆ ಹೇಳಿದೀನಿ, ಪ್ರತಿ ಮರಕ್ಕೆ 100 ಗ್ರಾಂ ಸಾರ್ವಜನಕ, 40 ಗ್ರಾಂ ರಂಜಕ, 140 ಗ್ರಾಂ ಪೊಟಾಷಿಯಂ ತಾವು ಕೊಡಬೇಕಾಗ್ತದೆ. ಹಾಗೆ ಅಡಿಕೆಯಲ್ಲಿ ಎಲೆ ಚುಕ್ಕೆ ರೋಗ ಕಂಡು ಬರ್ತಾ ಇದೆ. ಈ ಎಲೆ ಚುಕ್ಕೆ ರೋಗ ಕಂಡು ಬಂದಲ್ಲಿ ಮ್ಯಾಂಕೋಜಮ್ನ ಪ್ರತಿ ವ್ಯಕ್ತಿಗೆ 2 ಗ್ರಾಂ ಅನ್ನ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕಾಗ್ತದೆ. ಅಡಿಕೆಯಲ್ಲಿ ಎಡಿಮಂಡಿಗೆ ರೋಗ ಕಂಡು ಬರ್ತಾ ಇದೆ. ಇಂತಹ ರೋಗ ಕಂಡು ಬಂದ ತಕ್ಷಣ ತಾವು ಪ್ರತಿ ಗಿಡಕ್ಕೆ 225 ಗ್ರಾಂ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣವನ್ನು ಬೆರೆಸಿ 2 ಸಾರಿ ನೀವು ಸಿಂಪರಣೆಯನ್ನು ಕೊಟ್ಟರೆ ಎಡಿಮಂಡಿ ರೋಗ ಅಸ್ವಸ್ಥತೆ ಬರ್ತದೆ. ಹಾಗೆ ಅಡಿಕೆಯಲ್ಲಿ ಅಣಬೆ ರೋಗ ಬರೋದು ಸಾಧ್ಯತೆ ಹೆಚ್ಚಿದೆ. ಅಂತಹ ಒಂದು ಸಂದರ್ಭದಲ್ಲಿ ಡೆಕ್ಸಾಫೆನೋಜಲ್ನ ಪ್ರತಿ ವ್ಯಕ್ತಿಯಲ್ಲಿ 1 ಮಿಲಿಯನ್ನ ಬೆರೆಸಿಕೊಂಡು ಗುಡಕ್ಕೆ ಸುರಿದ್ರೆ ಅಣಬೆ ರೋಗ ಹೋಗುತ್ತೆ. ಈ ಮೊಗ್ಗನ್ನು ಪಡೆಯೋದು ರೋಗ ಕಂಡು ಬರ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ತಾವು ಶೇಕಡ 3ರಷ್ಟು ಕಾಪರ ಕ್ಲೋರೈಡ್ ಅನ್ನ ಸಿಂಪರಣೆ ಮಾಡಿದ್ರೆ ಅದು ನಿವಾರಣೆ ಆಗುತ್ತೆ. ಹಾಗೆ ಅಡಿಕೆ ಕೊಳೆ ರೋಗ ಕಂಡು ಬಂದಲ್ಲಿ ಶೇಕಡ 1ರ ಬೋರಾಕ್ಸ್ ಮಿಕ್ಸ್ಚರ್ ಅನ್ನ ತಾವು ಸಿಂಪರಣೆ ಮಾಡಬೇಕಾಗುತ್ತೆ. ಬಹುಶಃ ಇದು ಎಲ್ಲಾ ನಮ್ಮ ರೈತ ಬಾಂಧವರು ಕೇಳಿದಂತಹ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಹೆಚ್ಚಿನ ಪ್ರಶ್ನೆಗಳು ಈ ಅಡಿಕೆಯ ಮೇಲೆ ಈ ಒಂದು ವಾರದಿಂದ ನಮಗೆ ಕೇಳ್ತಾ ಇದ್ರು. ಇಷ್ಟು ಮಾಹಿತಿಯನ್ನ ಕೊಡ್ತಾ ರೈತ ಬಾಂಧವರೇ, ಮುಂದಿನ ಶನಿವಾರ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ಇದುವರೆಗೆ ಹಾಸನ ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳ ಕಾಲ ಯಾವ ರೀತಿಯ ಹವಾಮಾನ ಇರಲಿದೆ, ಹಾಗೇನೆ ಅಡಿಕೆ ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಕೆಲಸ ಕಾರ್ಯಗಳ ಕುರಿತಂತೆ ಹಾಸನ ತಾಲೂಕು ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ಇದು ಇಂದಿನ ಕೃಷಿ ಲೋಕ. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಪಡಿಸಿದವರು ಗೋರಾ ರವಿಶಂಕರ್, ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಹೇಳಿ ಕಾರ್ಯಕ್ರಮ ಕೃಷಿ ದರ್ಪಣ, ಕೃಷಿ ದರ್ಪಣ. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಗುವ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರುವ ಮುಂದಿನ 1 ವಾರದ ಕಾಲ ನಿಮಗಾಗಿ ಏನೆಲ್ಲ ಕಾರ್ಯಕ್ರಮಗಳ ಪಟ್ಟಿ ಸಿದ್ಧವಾಗಿರುತ್ತೆ ಅನ್ನುವ ಪಕ್ಷಿ ನೋಟವೇ ಈ ಕೃಷಿ ದರ್ಪಣ. ಬನ್ನಿ ಹಾಗಿದ್ರೆ ನಾಳೆಯಿಂದ ಮುಂದಿನ ಶನಿವಾರದವರೆಗಿನ ಕಾರ್ಯಕ್ರಮಗಳತ್ತ ನಮ್ಮ ಚಿತ್ತ. ನಾಳೆ ಭಾನುವಾರ 5ನೇ ತಾರೀಕು ಸಂಜೆಯ ಕೃಷಿರಂಗದಲ್ಲಿ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಪ್ರಸಾರವಾಗ್ತಿದೆ, ಚಿನ್ನದ ಗೆಂಡೆ. ಇದರಲ್ಲಿ ಸುಧಾರಿತ ಆಲೂಗೆಡ್ಡೆ ಬೇಸಾಯ ಕುರಿತ ಸಂವಾದವನ್ನ ಪ್ರಸಾರ ಮಾಡ್ತೇವೆ. ಭಾಗವಹಿಸುತ್ತಾರೆ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ಸಂಯೋಜಕರಾದ ಜೆಟಿ ನಾಗರಾಜ್ ಹಾಗೂ ಅರಕಲಗೂಡು ತಾಲೂಕು ಸಂತೆಮರೂರು ಗ್ರಾಮದ ಎಂವಿ ಯೋಗೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಇನ್ನೋವೇಷನ್ ಸೆಂಟರ್ ಹಾಸನ. ನಾವು ಏರುಮಡಿ ಪದ್ಧತಿ ಅಂತ ಹೇಳ್ಬಿಟ್ಟು ಮಾಡಿರ್ತೀವಿ ಸರ್. ಇಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬಿತ್ತನೆ ಗಡ್ಡೆಗಳನ್ನ ಕೊಯ್ದು ಕೈಯಲ್ಲಿ ಮೆಟ್ತಾ ಇರ್ತಾರೆ. ಅದನ್ನ ನಿಲ್ಲಿಸಿ ಏನು ಮಾಡ್ದಂಗೆ ಅದನ್ನ ಹಂಗೆ ಬಿಟ್ಟಿದ್ವಿ. ಇನ್ನೊಂದು ಸ್ವಲ್ಪ ಭಾಗದಲ್ಲಿ ಉಂಡೆ ಗಡ್ಡೆಗಳನ್ನ ಹಾಕಿ ಅದನ್ನು ಏರುಮಡಿ ಪದ್ಧತಿಯಲ್ಲೇ ಬಿಟ್ಟಿದ್ವಿ ಸರ್. ಸರ್, ಏರುಮಡಿ ಪದ್ಧತಿಯಿಂದ ಖರ್ಚು ಕಮ್ಮಿ ಆಗುತ್ತೆ ನಮಗೆ, ಮತ್ತೆ ಇಳುವರಿ ಜಾಸ್ತಿ ಬರುತ್ತೆ. ನಾವೀಗ ಮಾಮೂಲಿ ಬೇಸಾಯ ಪದ್ಧತಿಯಲ್ಲಿ ಹಾಕೋದಾದ್ರೆ ಖರ್ಚು ಜಾಸ್ತಿ ಬರುತ್ತೆ, ಇಳುವರಿ ಕಮ್ಮಿ ಆಗುತ್ತೆ. ಇನ್ನು ನಾಡಿದ್ದು ಸೋಮವಾರ 6ನೇ ತಾರೀಖು ಕಾಳು ಮೆಣಸಿನ ಬೇಸಾಯ. ಈ ಕುರಿತು ಸಕಲೇಶಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರುತ್ತೆ. ರೋಗ ರಹಿತ ಬಳ್ಳಿಗಳ ಮುಖ್ಯ ಕಾಂಡದಿಂದ ಅದರ ಬುಡದಿಂದ ಚಿಗುರೊಡೆದು ನೆಲದಲ್ಲಿ ಹರಡಿಕೊಂಡಿರುವಂತಹ ಬಳ್ಳಿಗಳನ್ನು ಆಯ್ದು ಕತ್ತರಿಸಿ ತೆಗೆದು ಈ ಬಳ್ಳಿಯ ತುದಿ ಒಂದು ಮೂರನೇ ಒಂದು ಭಾಗ ತುದಿ ಹಾಗೂ ಬುಡ ಮೂರನೇ ಒಂದು ಭಾಗ ಕತ್ತರಿಸಿ ತೆಗೆದು ಎಸಿಬಹುದು. ಮಧ್ಯದ ಒಂದು ಭಾಗವನ್ನು ಮಾತ್ರ ಉಪಯೋಗಿಸಿದ್ರೆ ಅವುಗಳು ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. 7ನೇ ತಾರೀಖು ಮಂಗಳವಾರ. ಮೊದಲಿಗೆ ಮುಂಗಾರಿಗೆ ತೋಟಗಾರಿಕಾ ಇಲಾಖೆಯ ಯೋಜನೆಗಳು. ಈ ಕುರಿತಂತೆ ಹಾಸನ ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರಾದ ಡಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುತ್ತೆ. ಒಂದು ಯೂನಿಟ್ ಏರಿಯಾದಲ್ಲಿ ಎಷ್ಟು ಪೆಪ್ಪರ್ ಪ್ಲಾಂಟ್ ಪಾಪ್ಯುಲೇಷನ್, ಗಿಡಗಳ ಸಂಖ್ಯೆ ಎಷ್ಟು ನಿರ್ವಹಣೆ ಮಾಡಬೇಕೋ, ಸಮ ಪ್ರಮಾಣದಲ್ಲಿ ಮತ್ತು ಅಧಿಕ ಪ್ರಮಾಣದಲ್ಲಿ ಇಳುವರಿಯನ್ನು ಪಡೀಲಿಕ್ಕೆ ಅವ್ರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಈ ಪುನಶ್ಚೇತನ ಕಾರ್ಯಕ್ರಮ ಅಂತ ನಾವು ಜಾರಿಗೆ ತಂದು ಅದನ್ನ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮಿಷನ್ ಯೋಜನೆ ಅಡಿಯಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಸಹಾಯಧನವನ್ನು ಒದಗಿಸಿಕೊಡ್ತಾ ಇದ್ವಿ. ನಂತರ ಬೆಳೆ ಉತ್ಪಾದನೆಯಲ್ಲಿ ನೂ ಆಲ್ಗಿ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಇನ್ನು 8ನೇ ತಾರೀಖು ಬುಧವಾರ ವಿಕೋಪ ನಿರ್ವಹಣೆಯಲ್ಲಿ ಮನೋಸಾಮಾಜಿಕ ಆರೈಕೆ. ಈ ಕುರಿತು ಡಾಕ್ಟರ್ ಜೆ ಆರ್ ಪರಮೇಶ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುತ್ತೆ. ನಮ್ಮ ಬೆಂಗಳೂರಿನಲ್ಲಿ ನಿಮ್ಯಾನ್ಸ್ ಅಂತ ಒಂದು ಸಂಸ್ಥೆ ಇದೆ, ನಮಗೆಲ್ಲ ಗೊತ್ತಿರಬಹುದು. ಮಾನಸಿಕ ಆರೋಗ್ಯಕ್ಕಾಗಿ ಇರತಕ್ಕಂತ ಒಂದು ರಾಷ್ಟ್ರೀಯ ಸಂಸ್ಥೆ. ಆ ರಾಷ್ಟ್ರೀಯ ಸಂಸ್ಥೆ ಈ ವಿಚಾರವಾಗಿ ಸಾಕಷ್ಟು ಸಂಶೋಧನೆಗಳನ್ನ, ಪ್ರಕರಣ ಅಧ್ಯಯನಗಳನ್ನ ಮಾಡಿದೆ. ರೈತ ಬಂಧುವರೇ, 9ನೇ ತಾರೀಖು ಗುರುವಾರ ಅರಣ್ಯ ಇಲಾಖೆಯ ಯೋಜನೆಗಳನ್ನು ಕುರಿತಂತೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಇದರಲ್ಲಿ ಭಾಗವಹಿಸುತ್ತಾರೆ ಹಾಸನ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎಂ ಶಿವರಾಮ್ ಬಾಬು. ಮುಂದಿನ ಶುಕ್ರವಾರ 10ನೇ ತಾರೀಖು ಎತ್ತುಗಳ ಸಾಕಾಣಿಕೆ ಕುರಿತ ಬಾನುಲಿ ಸರಣಿ ರೈತನ ಸಂಪತ್ತು ಪ್ರಸಾರವಾಗುತ್ತೆ. ಇದರಲ್ಲಿ ಎತ್ತುಗಳ ಪ್ರಸ್ತುತತೆ, ಈ ಕುರಿತು ಡಾಕ್ಟರ್ ಆರ್ ವಿ ರಾಘವ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಯಂತ್ರಗಳಿಂದ ಭತ್ತದ ಕಟಾವ್ ಆಗ್ತಾ ಇದೆ, ಭತ್ತದ ಹುಲ್ಲೆಲ್ಲ ಪುಡಿ ಆಗ್ತಾ ಇದೆ, ಪುಡಿ ಆಗಿದ್ದು ಭೂಮಿಗೆ ಸೇರ್ತಾ ಇದೆ. ಬರೋ ಹುಲ್ಲುವೆ ಬಹಳ ತುಂಡ ಆಗಿರೋದ್ರಿಂದ ಮೆದೆ ಹಾಕಕ್ಕೆ ಮತ್ತೆ ಮೇವಿನ ಕೊರತೆ ಉಂಟಾಗೋ ಸಂಭವ ಇದೆ. ಇದನ್ನ ಹೇಗಾದರೂ ತಪ್ಪಿಸಕ್ಕೆ ಆಗುತ್ತಾ ಅಂತ. ಇನ್ನು ಮುಂದಿನ ಶನಿವಾರ 11ನೇ ತಾರೀಖು ಮೊದಲಿಗೆ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತ ಬಾನುಲಿ ಸರಣಿ ಜನಪದ ಪಶುವೈದ್ಯ ಪ್ರಸಾರವಾಗುತ್ತೆ. ಮುಂದಿನ ವಾರದ ವಿಷಯ ಕೆಚ್ಚಲಿನಲ್ಲಿ ಕಾಣಿಸುವ ಇತರೆ ಕಾಯಿಲೆಗಳು. ನಂತರ ಕೃಷಿ ದರ್ಪಣ, ಕೃಷಿ ಲೋಕ. ನಂತರ ನೂ ಆಲ್ಗಿ ದ್ರಾವಣದ ಲಭ್ಯತೆ ಹಾಗೂ ಬಳಕೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಆತ್ಮೀಯ ರೈತ ಬಾಂಧವರೇ, ಇದುವರೆಗೆ ಹಾಸನ ಆಕಾಶವಾಣಿಯಿಂದ ನಿಮಗಾಗಿ ಮುಂದಿನ ಒಂದು ವಾರದ ಕಾಲ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ ಅನ್ನುವ ಪಕ್ಷಿ ನೋಟವನ್ನ ಅಲ್ಸಿದ್ರಲ್ಲ. ಇಲ್ಲಿಗೆ ಇಂದಿನ ಕೃಷಿ ದರ್ಪಣ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿ ದರ್ಪಣ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನುವಾಗಿ ದ್ರಾವಣ ರೈತರ ಕಲ್ಯಾಣ, ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ, ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವಿದು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ನಮಸ್ಕಾರ, ನನ್ನ ಹೆಸರು ಅನಂತ್ ಕುಮಾರ್ ಅಂತ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಚಿಕ್ಕಪಾಲನಹಳ್ಳಿಯಿಂದ ಬಂದಿದ್ದೀನಿ. ನಾನು ಫಸ್ಟ್ ಇದನ್ನ 2007 ಪ್ರಾರಂಭ ಮಾಡಿದೆ. ಫಸ್ಟ್ ನನ್ಗೆ ಇದ್ರ ಮೇಲೆ ನಂಬಿಕೆ ಇರಲಿಲ್ಲ, ಇದ್ರ ಮೇಲೆ ಅಂತಲ್ಲ ಬೇರೆ ಯಾವ್ದ್ರ ಮೇಲೆ ನಂಬಿಕೆ ಇರಲಿಲ್ಲ. ನಮ್ಗೇನು ಸುಮ್ನೆ DAP ಈ ಕಾಂಪ್ಲೆಕ್ಸ್ ಯೂರಿಯಾ ಅಷ್ಟು ಬಿಟ್ರೆ, ದನನ್ ಗೊಬ್ಬರ ಅಷ್ಟು ಬಿಟ್ರೆ ನಮ್ಗೆ ಯಾವ್ದು ಪರಿಚಯನೂ ಇರಲಿಲ್ಲ, ಅದ್ರದ್ದು ರೂಢಿನೂ ಇರಲಿಲ್ಲ. ಫಸ್ಟ್ ನಮ್ ಬಾವರು ಇದನ್ನ 2007 ಅವಾಗಿನ ಪೌಡರ್ ಟೈಪ್ ಇತ್ತು, ಫಸ್ಟ್ ಅದು ಪೌಡರ್ ಟೈಪ್ ಬರೋದು, ಅದನ್ನ ನಮ್ಗೆ ಪರಿಚಯ ಮಾಡಿಸಿದ್ರು. ಅದನ್ನ ಒಂದೆರಡು ಬೆಳೆಗೆ ರಾಗಿ ಮತ್ತು ಈ ಸೀಮೆಹುಲ್ಲು ನೆಪಿಯರ್ ದನಗಳಿಗೆ ಮೇವಿಗೆ ಪ್ರಯೋಗ ಮಾಡಿದ್ವಿ. ಉಪಯೋಗ ಚೆನ್ನಾಗಿ ಕಂಡು ಬಂತು, ಮೇವು ಎಲ್ಲ ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯ್ತು. ಅದನ್ನ ತಿನ್ನಂತ ರಾಸುಗಳನ್ನು ಒಳ್ಳೆ ಫಲ ಕೊಡಕ್ ಶುರುವಾದ್ವು. ಅದಾದ ನಂತರ 2008 ಬಾಳೆಗೆ ಪ್ರಯೋಗ ಮಾಡಿದೆ, ಬಾಳೆಗೆ ತುಂಬಾ ಚೆನ್ನಾಗಿನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತು, ಒಳ್ಳೆ ಇಳುವರಿ ಬಂತು. 10-25 kg ವರೆಗೂ ಏಲಕ್ಕಿ ಬಾಳೆ ಬಂತು, ಅಂದ್ರೆ ಆಕ್ಚುಲಿ ಬರೋದಿಲ್ಲ ಆದ್ರೂ ಬೆಳೆ ಬಂತು, ಒಳ್ಳೆ ಇಳುವರಿ ಬಂತು. ನೂವಾಲ್ಗಿ ಬಾಳೆ ಯಾವ ರೀತಿ ಅಂತಂದ್ರೆ, ನಾವು ಪ್ಲಾಂಟೇಶನ್ ಮಾಡಿದ ಒಂದು 20 ಸ್ಟಾರ್ಟ್ ಮಾಡಿದ್ವಿ, ಗೊನೆ ಬರೋವರೆಗೂ ಪ್ರತಿ ಒಂದು 20 ಅದನ್ನ ಸ್ಪ್ರೇ ಕೊಡ್ತಾ ಹೋದ್ವಿ. ಗೊನೆ ಬಂದ ಮೇಲೂ ಗೊನೆಗೂ ಸ್ಪ್ರೇ ಕೊಟ್ವಿ, ಹಂಗಾಗಿ ಅದರದ ಪರಿಣಾಮ ಅದರಲ್ಲಿರೋದಿರುವಂತ ಪೋಷಕಾಂಶಗಳು ಅದಕ್ಕೆ ದೊರಕಿ ಇಳುವರಿ ಚೆನ್ನಾಗಿ ಬಂತು. ನಮ್ಮ ಏರಿಯಾದಲ್ಲಿ ತರಕಾರಿ ಹೂವು ಎಲ್ಲಾ ಬೆಳೆಗಳಿಗೂ ಪ್ರಯೋಗ ಮಾಡೋದಕ್ಕೆ ಬೇರೆ ರೈತರುಗಳಿಗೂ ಎಲ್ಲರಿಗೂ ಮಾರ್ಗದರ್ಶನದ ಮುಖಾಂತರ ಅದನ್ನು ಕೊಟ್ಟಿದ್ದೀವಿ. ಬೆಳೀತಾ ಇದಾರೆ, ಚೆನ್ನಾಗಿ ಉಪಯೋಗ ಆಗ್ತಾ ಇದೆ, ಒಳ್ಳೆ ಫಲಿತಾಂಶ ಬರ್ತಾ ಇದೆ. ಇವೆಲ್ಲ ಪರಿಚಯ ಆದ್ಮೇಲೆ ಸರ್ಕಾರನು ಸ್ವಲ್ಪ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಬರ್ತಾ ಇರೋದ್ರಿಂದ, ನಾವು ನಮ್ಮ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಸಾವಯವ ಬೆಳೆಗಳಿಗೆ ಒತ್ತು ಕೊಡ್ತಾ ಇರೋದ್ರಿಂದ ಇವನ್ನ ಅವಲಂಬಿಸ್ಕೊಂಡು ಮತ್ತೆ ನಮ್ಮ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಏನ್ ನಮ್ಮ ಹಿಂದಿನ ಪದ್ಧತಿ ಇರ್ಬೋದು, ಮಣ್ಣು ಗೊಬ್ಬರ ಅವೆಲ್ಲ ಹಾಕೊಳ್ತಾ ಅದ್ರ ಜೊತೆಗೆ ಇದನ್ನು ಉಪಯೋಗಿಸ್ಕೊಂಡು ಬೆಳೆಗಳನ್ನ ಬೆಳ್ಕೊಂತಾ ಇದ್ವಿ. ಅದರಿಂದ ಒಂದ್ ಸ್ವಲ್ಪ ದಿನಪತ್ರಿ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ, ಬದಲಾವಣೆನೂ ಆಗ್ತಾ ಇದೆ, ಮತ್ತೆ ಅದರಲ್ಲಿ ಬರ್ತಕ್ಕಂತ ಉತ್ಪನ್ನಗಳ ಗುಣಮಟ್ಟನೂ ಚೆನ್ನಾಗಿದೆ, ಜನಗಳಿಗೆ ಯಾವ್ದು ದುಷ್ಪರಿಣಾಮನೂ ಇಲ್ಲ, ನಮ್ಗೆ ಆರ್ಥಿಕ ಹೊರೆನೂ ಕಮ್ಮಿ ಆಗುತ್ತೆ. ನೂವಾಲ್ಗಿದ್ದು ಏನು ಒಂದು 1 ಲೀಟರ್ 750 ರೂಪಾಯಿ ಹೇಳ್ತಾ ಇದಾರೆ, ಅದು ನಮ್ಗೆ ಅಷ್ಟಕ್ಕೆ ನಮ್ಗೆ ಕೆಮಿಕಲ್ ಫರ್ಟಿಲೈಸರ್ ಬರಲ್ಲ. ಈಗ ಇದನ್ನೇನು ನಾವು 500 ml ತಗೊಂಡ್ರು ಒಂದ್ ಎಕರೆ ಸ್ಪ್ರೇ ಮಾಡಬಹುದು. 50 kg ಬ್ಯಾಗ್ ನಮ್ಗೆ ಕಾಂಪ್ಲೆಕ್ಸ್ ಬಂದ್ಬಿಟ್ಟು 1,100 ರೂಪಾಯಿ 1,200 ರೂಪಾಯಿ ಆಗುತ್ತೆ. ಅದೆಲ್ಲ ಒಂದ್ 10 ಕುಂಟೆ 15 ಕುಂಟೆಗೆಲ್ಲ ನಾವು ಹಾಕಕ್ಕಾಗಲ್ಲ, ಅಷ್ಟು ಬರುತ್ತೆ. ಆರ್ಥಿಕವಾಗಿ ನಮ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಫೋನ್ ನಂಬರ್ 9900735490 9900735490. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 9449611878 9449611878 ನೂ ಆಲ್ಗಿ. ಇದು ಇಂದಿನ ಕೃಷಿರಂಗ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಆಕಾಶವಾಣಿ ಹಾಸನ FM, ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಸೋಪಿನ ನೀರಲ್ಲಿ ಕೈ ತೊಳ್ಕೊಳ್ಳೋದು, ಇಲ್ಲ ಆಲ್ಕೋಹಾಲ್ ಇರುವಂತಹ ಸ್ಯಾನಿಟೈಸರ್ಗಳ ಚಿಕ್ಕ ಚಿಕ್ಕ ಸೀಸೆಗಳನ್ನು ಇಟ್ಕೊಂಡಿರ್ತೀವಿ, ಅದರಲ್ಲಿ 20 ಸೆಕೆಂಡ್ ಚೆನ್ನಾಗಿ ನಾವು ಪ್ರತಿ ಬೆರಳನ್ನು ತುದಿಗಳನ್ನು ಕೂಡ ಉಜ್ಜಿಕೊಂಡು ಒರೆಸ್ಕೋಬೇಕು. ಎರಡನೇದು, ಒಬ್ಬರಿಂದ ಇನ್ನೊಬ್ಬರಿಗೆ 1 ಮೀಟರ್ ದೂರನ, ಅಂದ್ರೆ 4-5 ಅಡಿ ಆದ್ರೂ ಕನಿಷ್ಠ ಅಥವಾ ಅದಕ್ಕೂ ಹೆಚ್ಚು ದೂರವನ್ನ ಕಾಪಾಡ್ಕೊಳ್ಳೋದು. ಇನ್ನು ಮೂರನೇದು, ಮಾಸ್ಕ್ ಹಾಕೊಳ್ಳೋದು. ನಮ್ಮಿಂದ ವೈರಾಣು ಹೊರಗೆ ಹೋಗಕೂಡ್ದು, ಹೊರಗಿರೋ ವೈರಾಣು ನಮ್ಮೊಳಗೆ ಬರಕೂಡ್ದು. ನಾಲ್ಕನೇದು, ನಮ್ಮ ಸುರಕ್ಷತಾ ರಕ್ಷಾ ಕವಚ ನಮ್ಮ ಮನೆ. ಇದಿಷ್ಟು ಮಾಡ್ತು ಅಂತಂದ್ರೆ COVID-19 ಕೊರೋನಾ ವೈರಾಣು ಸೋಂಕಿನ ಕಾಯಿಲೆಗೆ ಮುಕ್ತಾಯ, ಮತ್ತೆ ನಾವು ನಮ್ಮ ನಮ್ಮ ಹಿಂದಿನ ಜೀವನನ ನಾವು ನಡೆಸಕ್ ಸಾಧ್ಯ. ಆಕಾಶವಾಣಿ.